ಮೊದಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ, ಹಬ್ಬಕ್ಕೆ ಎಳ್ಳು ಬೆಲ್ಲ ಕಬ್ಬು ಖರೀದಿಯಲ್ಲಿ ತೊಡಗಿದ ಜನತೆ. ವಿಜಯಪುರದಲ್ಲಿ ಆಲಮಟ್ಟಿ ಎಡದಂಡೆ ಕಾಲುವೆಗೆ ಜಿಗಿದು ಮಕ್ಕಳೊಂದಿಗೆ ಮಹಿಳೆ ಆತ್ಮಹತ್ಯೆ ಯತ್ನ, ನಾಲ್ವರ ಮಕ್ಕಳ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಶೈಲಿ ಕುರಿತು ಆರೂರು ಮಂಜುನಾಥರಾವ್ ಅವರೊಂದಿಗೆ ಸಂದರ್ಶನ, ಬಳಿಕ ಡಾಕ್ಟರ್ ಎಚ್ಎಸ್ ಚೈತನ್ಯ ಅವರಿಂದ ಕೃಷಿ ಮಾಹಿತಿ ಕೇಳುವಿರಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. Want to see the world clearer and brighter? Head to Father Muller's Ophthalmology and Optics Center. Whether it's eye checkups, frames or cataract and corrective surgeries, we've got you covered at affordable costs. With our trusted team, your vision is in the best hands. Father Muller Ophthalmology and Optics Center. Your vision, our mission. Iga keli aarogyakara jeevana shaili kuritu Aroru Manjunath Rao avarondige sandarshana. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಆರೂರು ಮಂಜುನಾಥ ರಾವ್ ಅವರು. ಅವರ ತಂದೆಯ ಕಾಲದಿಂದಲೂ ಕೂಡ ಅವರು ಸಾವಯವ ರೀತಿಯಲ್ಲೇ ಬೆಳೆದು ಬಂದವರು. ನಮ್ಮ ಪರಿಸರದ ಜೊತೆ ನಾವು ಯಾವ ರೀತಿಯಲ್ಲೆಲ್ಲ ಹೊಂದಿಕೊಂಡು ಬಾಳಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವುದನ್ನು ನಾವು ಅವರ ಮಾತುಗಳಲ್ಲಿ ಕೇಳಿ ತಿಳಿಯೋಣ. ನಮಸ್ಕಾರ ಮಂಜುನಾಥ ರಾವ್ ಅವರೇ. ನಮಸ್ಕಾರ ಸರ್. ಸರ್, ಈಗ ನಮಗೆ ಗೊತ್ತಿದ್ದಾಗೆ ನಿಮ್ಮ ತಂದೆಯವರ ಕಾಲದಿಂದಲೂ ಕೂಡ ನೀವು ಸಾವಯವ ಕೃಷಿಯಲ್ಲಿ ಮತ್ತು ನೆಲದ ಒಂದು ಜೊತೆಗೆ ಬೆಳೆದು ಬಂದವರು. ಈಗ ಸಾವಯವ ಕೃಷಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮತ್ತೆ ಪ್ರಚಾರಕ್ಕೆ ಬರ್ತಾ ಉಂಟು. ಈ ಸಾವಯವ ಕೃಷಿ ಅನ್ನುವಂಥದ್ರ ಒಂದು ಮುಖ್ಯ ಉದ್ದೇಶಗಳು ಮತ್ತು ಅದರ ಒಂದು ವ್ಯಾಪ್ತಿ ಹೇಗೆ ಸರ್? ಸಾವಯವ ಕೃಷಿ ಈ ಭೂಮಿಯ ಎಲ್ಲ ಜೀವಿಗಳಿಗೆ ಆಧಾರ ಆಹಾರ ವಸ್ತುಗಳು. ಅದು ನ್ಯಾಚುರಲ್ ಆಗಿ ಅಂದರೆ ಸಹಜವಾಗಿ ಸಿಕ್ಕಿದ ಆಹಾರ ನಮಗೆ ಅಷ್ಟು ಉತ್ತಮ. ಯಾಕಂದರೆ ಅದು ಅದರಲ್ಲಿ ಎಲ್ಲ ರೀತಿಯ ಔಷಧಿ ಗುಣಗಳಿದ್ದಾವೆ. ಈಗ ನಾವು ನೋಡ್ತೇವೆ ಪ್ರಕೃತಿಯಲ್ಲಿ ಯಾರಿಗೂ ಡಾಕ್ಟರ್ ಇಲ್ಲ, ಎಲ್ಲ ಸಹಜವಾಗಿ ಆರಾಮಾಗಿ ಬದುಕ್ತಾ ಇದ್ದಾರೆ. ನಿಮ್ಮದು ಆರೋಗ್ಯ ಏರುಪೇರು ಆಯ್ತಂದರೆ ಮೊದಲೇನು ಮಾಡ್ತಿದ್ರು, ಪರಿಸರದ ಸಸ್ಯಗಳಲ್ಲೇ ಅದನ್ನು ಗುಣ ಇರುವ ಸಸ್ಯಗಳನ್ನ ಹುಡುಕಿ ಅದನ್ನೀಗ ಈಗ ಮಜ್ಜಿಗೆ ಸೊಪ್ಪು ಅದನ್ನ ಗುದ್ದಿ ಹಾಕಿ ಕಷಾಯ ಮಾಡಿದರೆ ನಿಮಗೆ ಜ್ವರ ಕೆಮ್ಮ ಎಲ್ಲ ಗುಣ ಆಗಿಬಿಡ್ತದೆ. ಸೊ ಈಗ ನಮಗೆ ಅದು ಆಗ್ತಾ ಇಲ್ಲ, ಅದು ಕಷ್ಟ ಆಗ್ತದೆ ನಮಗೀಗ. ಅದನ್ನ ತಂದು ಗುದ್ದಬೇಕು, ಜಜ್ಜಬೇಕು, ಅದಕ್ಕೆಲ್ಲ ಇದು ಪ್ರಾಸೆಸ್ ಉಂಟು, ಅದು ಕಷ್ಟ ಆಗ್ತದೆ. ಅದಕ್ಕೆ ನಿಮಗೆ ಡಾಕ್ಟರ್ ಹತ್ರ ಹೋದರೆ ಒಂದು ಗುಳಿಗೆ ಕೊಡ್ತಾರೆ, ಅದು ತಗೊಂಡು ಕೂಡಲೇ ಶೀತ ಗೀತೆಲ್ಲ ಗುಣ ಆಗ್ತದೆ. ಆದರೆ ಅದು ಗುಣ ಅಂದರೆ ಕಂಟ್ರೋಲ್ ಆಗ್ತದೆ ಅಷ್ಟೇ, ಟೆಂಪರರಿ. ನಿಮಗೆ ಮತ್ತೆ ಪುನಃ ಬರ್ತದೆ ಅದು. ಸೊ ನಿಮಗೆ ಪರ್ಮನೆಂಟು ಗುಣ ಆಗುವ ಔಷಧ ನಮ್ಮ ಹತ್ರ ಇಲ್ಲ, ಈಗ ಅಲೋಪತಿಯಲ್ಲಿ ಇಲ್ಲೇ ಇಲ್ಲ. ಎಲ್ಲ ಕಂಟ್ರೋಲ್ ಮಾಡಿ ನಿಮಗೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಂದ್ರೆ ಮಾಡಿರ್ತಾರೆ. ಸೊ ನಮಗೆ ಈ ರೀತಿಯ ಒಂದು ಬೆಳವಣಿಗೆಯಲ್ಲಿ ಬದುಕೋದು ಹೇಗೆ ಅಂತ, ನಾವು ಬದುಕೋದು ಭಾಳ ಮುಖ್ಯ. ಹೌದು, ಇದು ಕಷ್ಟ ಇದೆ ನಮಗೆ. ಆ್ಯಕ್ಚುಲಿ ನಾವು ಸುಖದಲ್ಲಿ ಬದುಕ್ತಾ ಇದ್ದೀವಿ ಅಂತಿಳ್ತೀವಿ, ಆ್ಯಕ್ಚುಲಿ ನಾವು ಕಷ್ಟದಲ್ಲೇ ಬದುಕ್ತಾ ಇದ್ದೀವಿ. ಮೊದಲಿಗಿಂತ ಹಿಂದಿನವರು ಎಷ್ಟು ಗಟ್ಟಿದ್ರು, ಎಷ್ಟು ಚೆನ್ನಾಗಿದ್ದರು. ಹೌದು, ಅವರ ಆರೋಗ್ಯ ಅವರು ತಿನ್ನುವ ಆಹಾರದಲ್ಲಿ. ಈಗಲೂ ಕೂಡ ನಿಮ್ಮ ಇವರು ಡಾಕ್ಟರ್ BM ಹೆಗಡೆ ಅಂತ ಡಾಕ್ಟರ್, ನಿಮ್ಮ ಆಹಾರವೇ ನಿಮಗೆ ಔಷಧ ಅಂತ. ನೀವು ಬೇರೆ ಎಲ್ಲಿ ಹುಡುಕ್ಲಿಕ್ಕೆ ಹೋಗೋದು ಬೇಡ. ಬಟ್ ಈಗ ನಮಗೆ ಅದು ಏನು ಆಸ್ಪತ್ರೆ ಆಗಬೇಕು, ಆ ಡಾಕ್ಟ್ರು ಒಳ್ಳೆ ಟಿಪ್ ಟಾಪ್ ಆಗಿರಬೇಕು, ಅಂಥವ್ರು ಬಂದರೆ ನಿಮಗೆ ಖುಷಿ, ಹಾಂ ಇದು ಇವ್ರು ಗುಣ ಮಾಡ್ತಾರೆ ಅಂತ ಅಂದರೆ ಒಂದು ಫೀಲಿಂಗ್ ಅಷ್ಟೇ ಅದು. ಸೊ ಇದು ಫೀಲಿಂಗ್ ಎಲ್ಲ ನಮಗೆ ಅಗತ್ಯ ಇಲ್ಲ, ನೀವು ದುಡಿಬೇಕು ಸರ್. ಪ್ರಕೃತಿಯಲ್ಲಿ ದುಡಿಯೋರು, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಒಂದು ಗಾದೆ ಇದೆ. ಹೌದು, ಗಾದೆ ಇದೆ. ಅಂದರೆ ಅವ್ರು ಎಷ್ಟು ಸತ್ಯ ಕಂಡುಕೊಂಡಿದ್ರು ಅಂದರೆ, ನೀವು ಕೃಷಿ ಮಾಡಿದ್ರೆ ಎಲ್ಲ ರೀತಿಯ ನಿಮಗೆ ವ್ಯಾಯಾಮ ಅದು ಇದು ಎಲ್ಲ ಆಗ್ತದೆ. ಸೊ ಮತ್ತೆ ನಿಮಗೆ ಈಗಿನ ಹಾಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಕಾರು ಗೀರೆಲ್ಲ ಇಟ್ಕೊಂಡು ಅದು ಅಗತ್ಯವೂ ಇಲ್ಲ. ಆ್ಯಕ್ಚುಲಿ ನಾವು ಇದನ್ನು ಹಣ ಉಂಟು ಅಂತೇಳಿ ನಾವು ಪರ್ಚೇಸ್ ಮಾಡ್ತಿದ್ವಿ. ಈ ನಮ್ಮ ಏನು ಈ ಚಲಾವಣೆಯಲ್ಲಿ ನಾವು ಹಣವನ್ನು ಯೂಸ್ ಮಾಡ್ತಾ ಇದ್ದೀವಿ, ಎಕ್ಸ್ಚೇಂಜಿಗೆ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಸೊ ಅದು ಬಂದ್ರ ಮೇಲೆ ನಮಗೆ ಇದು ಸಮಸ್ಯೆ ಒಂದು ಅದ್ದಿದ್ದು, ಇದು ಭಾಳ ಅತ್ಯಂತ ಹೀನ ಸ್ಥಿತಿಗೆ ತಗೊಂಡೋಗ್ಬಿಟ್ಟಿದೆ. ಅದು ಆಗಬಾರ್ದಿತ್ತು, ಆ್ಯಕ್ಚುಲಿ ಆಯಿತು. ಎಂತ ಮಾಡಲಿಕ್ಕೆ ಆದ್ರೂ, ಯಾಕಂದ್ರೆ ನಮಗೆ ಐಷಾರಾಮಿ ಜೀವನ ಈಗ ನಾವು ಎಣಿಸ್ತೀವಿ, ಐಷಾರಾಮಿ ಜೀವನ ಮಾಡೋರು ಭಾಳ ಖುಷಿಯಲ್ಲಿರ್ತಾರೆ. ಹೇಗಿರ್ತಾರಂತೆ, ಅಂಬಾನಿ ಕೂಡ 10 ಮಾಳಿಗೆಯ 20 ಮಾಳಿಗೆಯ ಒಂದು ಬಿಲ್ಡಿಂಗಲ್ಲಿ ಇರ್ತಾರೆ, ಆದರೆ ಏನು ತಿನ್ಲಿಕ್ಕಾಗಲ್ಲ, ಸಕ್ಕರೆ ಕಾಯಿಲೆ ಅಂಥ ಪರಿಸ್ಥಿತಿಯಲ್ಲಿ ಇದೀರ. ಸೊ ಅದಕ್ಕಿಂತ ನೀವು ಒಬ್ಬ ರೈತನ ಹೋಗಿ ಕೇಳಿ, ಅಷ್ಟು ಚೆನ್ನಾಗಿದ್ದಾನೆ ಬದುಕ್ತಾನವನು, ಅವ್ನು ತಿಂತಾನೆ, ಸರಿ ತಿಂತಾನೆ, ಆಮೇಲೆ ಸರಿಯಾಗಿರ್ತದೆ. ಸೊ ಅವನಿಗೆ ಸಾಕು, ಅಷ್ಟೇ ಸಾಕು. ಈಗ ಆಹಾರವೇ ಆರೋಗ್ಯ ಅಂತ ಹೇಳಿದೆ, ಹೌದು, ಆಹಾರದಿಂದಲೇ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಸರ್. ಈಗ ಹಿಂದಿನ ಋಷಿ ಮುನಿಗಳು ಅವರು ಇವರೆಲ್ಲ ಇದ್ರಲ್ಲ, ಗಡ್ಡೆಗೆಡ್ಸ್ ತಿಂದೆ ಬರ್ತಿದ್ರಲ್ಲ ಸರ್, ಎಷ್ಟೋ ವರ್ಷ ಬದುಕಿದಾರೆ ಅವರು, ನೂರಾರು ವರ್ಷ ಬದುಕಿದ್ದಾರೆ. ಈಗಲೂ ಕೂಡ ಅಂತ ಜನ ನಮ್ಮ ಹಿಮಾಲಯದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಸರ್. ಅದು ಮತ್ತೆ ಕಾಯಿಲೆ ಬಂದದ್ದು ತನ್ನಷ್ಟಕ್ಕೆ ನೀವು ತಿನ್ನುವ ಆಹಾರದಲ್ಲೇ ಗುಣ ಆಗ್ತದೆ. ನೀವು ಅದಕ್ಕೆ ಸ್ಪೆಷಲ್ ಆಗಿ ಔಷಧ ಹುಡುಕ್ಲಿಕ್ಕೆ ಹೋಗೋದು ಬೇಡ, ಬಟ್ ಬೇಕಾಗ್ತದೆ ಕೆಲಸ. ಯಾಕಂದ್ರೆ ಎಲ್ಲ ಕಾಯಿಲೆಗಳಿಗೆ ಅದು ಔಷಧ ಆಗ್ಲಿಕ್ಕಿಲ್ಲ, ಬಟ್ ಸಾಧಾರಣವಾಗಿ ನೀವು ಒಂದು ಆರೋಗ್ಯದಲ್ಲಿ ಬರಬೇಕಿದ್ರೆ ವ್ಯಾಯಾಮ ಬೇಕು. ಈಗೆಲ್ಲ ಹೇಳ್ತಾರಲ್ಲ ವ್ಯಾಯಾಮ ಬೇಕು, ಅದು ಬೇಕಿರಬೇಕು. ನಿಮ್ಮ ರೈತನ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದ್ರಲ್ಲೇ ವ್ಯಾಯಾಮ ಸಿಗ್ತದೆ. ಆಮೇಲೆ ಪರಿಸರ, ಆಮೇಲೆ ಎತ್ತುಗಳು ಅವುಗಳನ್ನೆಲ್ಲ ಇಟ್ಕೊಂಡು ಅದೊಂದು ಸಂತೋಷದ ಜೀವನ ಸರ್. ಅದು ನಮ್ಮ ಇಲ್ಲಿ ಎಂತ ಇಲ್ಲಿ ಆಫೀಸಿಗೆ ಬರೋದು ಏನೇನೋ ಮಾಡಿ ಒಂದಷ್ಟು ದುಡ್ಡು ಮಾಡಿಕೊಂಡು ರಿಸಾರ್ಟ್ ಅಲ್ಲಿ ತಗೊಂಡೋಗಿ ಹೊತ್ತಾಕೋದು. ಆ ಕೆಲಸ ರಿಸಾರ್ಟಲ್ಲಿ ಏನೋ ಹಾಳಾದರೆ ಜರ್ದು ಬಿಡ್ತದೆ, ಆಮೇಲೆ ಕೂಗ್ ಕಡ್ಬಾರ್ದು. ನಮಗೆ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ, ಹಾಗೆಲ್ಲ ಇಲ್ಲ ಅಂತ ಗೌರ್ಮೆಂಟ್ ಓದಲಿ ಹೋಗ್ತಾರೆ. ಇದು ಚೇಂಜ್ ಆಗ್ಬೇಕು ಸರ್. ಇದು ಅದು ಸರಿ. ಈಗ ಒಂದು ಸಾಮಾನ್ಯವಾಗಿ ನಮ್ಮ ಕೃಷಿಯಲ್ಲಿ, ನೀವು ಹಿಂದೆ ಕೂಡ ಕೃಷಿ ಮಾಡಿದವರು, ಕೃಷಿಯಲ್ಲಿ ನಾವು ಸಾವಯವವಾಗಿ ನಮ್ಮ ಸುತ್ತಮುತ್ತಲಿನ ಪದಾರ್ಥಗಳನ್ನೇ ಬಳಸಿಕೊಂಡು ಒಳ್ಳೆಯ ಕೃಷಿ ತೆಗೆಯಬಹುದು ಅಂತ ನಿಮಗೆ ಅನ್ನಿಸ್ತದ? ಹೌದು ಸರ್, ಖಂಡಿತ ಈಗಲೂ ಕೂಡ ಆಗ್ತದೆ. ಆದರೆ ನಮಗೆ ಈ ಹಣದ ಚಲಾವಣೆ ಬಂದ ಮೇಲೆ ಇದು ಕಷ್ಟ ಆಗಿದೆ. ಯಾಕಂದರೆ ನಮಗೆ ಹಣದಲ್ಲಿ ಏನೇನೆಲ್ಲ ಬೇಡದ್ದೆಲ್ಲ ಸಿಗುತ್ತೆ, ಬೇಕಾದ್ದು ಸಿಗುತ್ತಿಲ್ಲ. ಬ್ಯಾಡದ್ದೆಲ್ಲ ನಾವು ಒಟ್ಟು ಮಾಡ್ತೀವಿ. ಅದಕ್ಕೆ ಸರಿಯಾಗಿ ಈಗಿನ ವಾತಾವರಣ, ಎಕ್ವಿಪ್ಮೆಂಟ್ಸು ಮತ್ತು ಇದೆಲ್ಲ ಅದೆಲ್ಲ ಅದು ನಮಗೆ ಐಷಾರಾಮಿ ಜೀವನಕ್ಕೆ ತಗೊಳ್ಳುತ್ತದೆ. ಹಾಂ, ಬೇಕದು. ಈಗ ಮಕ್ಕಳನ್ನು ಕೇಳಿ ಅವರಿಗೆ ನನಗೆ ಅದೇ ಬೇಕು, ಕಾರ್ ಬೇಕು ಅಂತ ಹೇಳ್ತಾರೆ. ಅದು ದೊಡ್ಡ ಕಾರ್ ಅಲ್ಲ, ಈಗ ಸಣ್ಣ ಸಣ್ಣ ಕಾರು, ಅದು ಹಾಗೆ ಆಗಿ ಮುಂದೆ ದೊಡ್ಡ ಕಾರು, ಹಾಗೆ ಅವರಿಗೆ ಅದೊಂದು ಟೆಂಪ್ಟ್ ಆಗ್ತದೆ. ಈಗ ನೀವು ಹಳ್ಳಿಯಲ್ಲೇ ನೀವು ಇದ್ದರೆ, ಇದು ಇಂಥ ಕೃಷಿ ಮಾಡಿಕೊಂಡು ನೀವು ಇದ್ದರೆ ನಿಮಗೆ ಅದೆಲ್ಲ ಬೇಡ ಆಗುತ್ತೆ, ನೀವು ಆರಾಮಾಗಿ ಬರಲು ಸಾಧ್ಯ ಇದೆ. ನಿಮ್ಮ ತಂದೆಯ ಕಾಲದಿಂದಲೂ ಕೂಡ ನೀವು ಆ ಥರ ಬದುಕಿದವರು. ಹೌದೌದು. ಒಂದು ಎರಡು ಮೂರು ಎಕರೆಯಿಂದ ನಾವು ಜೀವನ ಸಾಧಿಸಲು, ಅದರ ಬಗ್ಗೆ ಇದೆ. ನಮ್ಮ ತಂದೆ ಹತ್ರ ಎರಡು ಎಕರೆ ಜಾಗ ಇತ್ತು, ಅದರಲ್ಲಿ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ನಮಗೆ ಎಜುಕೇಷನ್ ಕೊಡಿಸಿದ್ದಾರೆ, ಓದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಪ್ರಪಂಚ ಬಿಟ್ಟು ಹೋಗುವಾಗ 91 ವರ್ಷದ ಬದುಕಿದ್ದರು, 10 ಲಕ್ಷ ರೂಪಾಯಿ ಇಟ್ಟೋಗಿದ್ದಾರೆ. ಸರಿ, ಅಂದರೆ ಎಷ್ಟು ಗಳಿಸ್ಬೋದು ಅಂತ, ಸಾಧ್ಯ ಉಂಟು ಗಳಿಸ್ಲಿಕ್ಕೆ. ಅದು ನೀವು ಖರ್ಚು ಮಾಡಿದರೆ ಅದಾಗೋದಿಲ್ಲ. ನೀವು ಇದು ಗಾಂಧಿ ಪ್ರಿನ್ಸಿಪಲ್ ಬೇಕು ಸರ್ ನಮಗೆ, ಕಮ್ಮಿ ಖರ್ಚು ಮಾಡಬೇಕು, ಗಳಿಸಿದ್ದನ್ನು ಉಳಿಸ್ಬೇಕು. ಇದೆರಡು ಪ್ರಿನ್ಸಿಪಲ್ ಇಟ್ಟರೆ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾಕೆ ಆ ಗಳಿಸಿದ್ದನ್ನು ಉಳಿಸ್ಕೊಂಡು ಬೇರೆಯವ್ರಿಗೆ ಬಿಟ್ಟು ಹೋಗಿದ್ರೆ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಂಜಾಯ್ ಮಾಡಿ. ಸೊ ಬ್ಯಾಡ್ದಿದ್ದನ್ನು ಈ ಎಲ್ಲ ಬೇರೆ ಬೇರೆ ಬೇರೆ ಇದಕ್ಕೆಲ್ಲ, ಈಗ ಸಾಯಂಕಾಲದ ಕೂಡಲೇ ಅವರಿಗೆ ಗಡಂಗಿಗೆ ಹೋಗಬೇಕು, ಕುಡಿಬೇಕು, ತೇಲ್ಕೊಂಡು ಬರಬೇಕು, ಇಂಥದ್ದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀನಿ? ನೀವು ತಂದೆ ಒಟ್ಟಿಗೆ ಬೆಳೆದ, ನಾನು 20 ವರ್ಷ ತಂದೆ ಒಟ್ಟಿಗೆ ಇದ್ದೆ. ಅವರದ್ದು ಕೃಷಿಯ ಒಳ ಹೊರಗು ಅದೆಲ್ಲ ಭಾಳ ಅನುಭವಿಸಿದ್ದೆ. ನಮಗೆ ಎರಡು ಬಟ್ಟೆ, ಒಂದು ಚಡ್ಡಿ ಒಂದು ಶರ್ಟು ಅಷ್ಟೇ, ಅದು ಹರಿದ್ರಮೇಲೆ ಮತ್ತೊಂದು ಆನವನೇ ಒಂದು ಜೀವನ. ಅದು ನನಗೇನದ್ರಲ್ಲಿ ಇದೇ ಇರಲಿಲ್ಲ, ಎಂಥದ್ದು ಅನಿಸಲಿಲ್ಲ ಇದು ಕಷ್ಟ ಇದು ಅಂತ. ಅಷ್ಟು ಚೆನ್ನಾಗಿ ಬದುಕಿದ್ವಿ ಅನ್ಸುತ್ತೆ ನನಗೆ. ಈಗ ಹಿಂತಿರುಗಿ ನೋಡಿದರೆ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ರು ಅನ್ಸುತ್ತೆ. ಏನು ಐಷಾರಾಮಿ ಇಲ್ಲೇ ಇಲ್ಲ ನಮ್ಮ ಹತ್ರ. ಅದು ಸರಿ. ಆದರೆ ಅವರು ಮಾಡಿದ ಕೃಷಿಯ ಒಂದು, ನೀವು ಅವರ ಜೊತೆಗೆ ಅದು ಯಾವ ಥರ ಅವರು ಕೃಷಿ ಮಾಡ್ತಾ ಇದ್ರು ಈ ಚಿಕ್ಕ ಜಾಗದಲ್ಲೂ ಕೂಡ? ಅವರ ಕೃಷಿಯ ಇದು, ಅದಕ್ಕೆ ರಾಸಾಯನಿಕ ಗೊಬ್ಬರ ಎಂಥದ್ದು ಇಲ್ಲ. ಆಮೇಲೆ ಅವರು ಹೇಳ್ತಾರೆ, ಒಂದು ಕುಟುಂಬಕ್ಕೆ 2 ಎಕರೆ ಜಾಗ, 2 ದನ ಅಷ್ಟಿದ್ರೆ ನಿಮ್ಗೆ ಸಾಕಾಗ್ತದೆ ಅದಂತ. ಅದು ಅದು ಆರೋಗ್ಯ ಇರೋದೆಲ್ಲ ಆರೋಗ್ಯಕ್ಕೂ ಆಗ್ತದೆ. ಆಮೇಲೆ ದನದ ಸಗಣಿ ನಿಮ್ಮ ಹೊಲಕ್ಕೆ, ಒಂದಕ್ಕೊಂದು ಮ್ಯೂಚುವಲ್. ಅದು ನಿಮ್ಮ ದನದ್ದು ಏನು ಸಗಣಿ ಅದು ಇದು ಎಲ್ಲ ನೀವು ಸೊಪ್ಪು ತಂದಾಗ್ತದೆ. ನಿಮಗೆ ಎಕ್ಸಸೈಸ್, ಮತ್ತೆ ನಿಮಗೆ ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮಲ್ಲಿ ಕಾರ್ಯಕ್ರಮ ಏನಂದ್ರೆ ಹತ್ತಿರದ ಹಾಡಿಗೆ ಹೋಗೋದು, ದರ್ಗೊಟ್ಟು ಮಾಡೋದು, ಆಮೇಲೆ ಒಣಗಿದ ಕೊಂಬೆ ಅದು ಅಡುಗೆಗೆ, ದರುಗು ಹಟ್ಟಿಗೆ. ಅದರಲ್ಲಿ ನಮಗೆ ಆರೋಗ್ಯ ಆಯಿತು, ಆಮೇಲೆ ಬೆಳೆ ಬೆಳೆದ್ರೆ ತಿನ್ನಲಿಕ್ಕೂ ಆಯಿತು. ಅಷ್ಟರಲ್ಲಿ ಅವರು ಜೀವನ ಮಾಡಿದ್ರು. ಅಂದರೆ 3 ಮಕ್ಕಳು, ಅವ್ರ ಗಂಡ ಹೆಂಡತಿ, 5 ಜನಕ್ಕೆ ಆರಾಮಾಗಿತ್ತು ಸರ್ ಅದು. ಮತ್ತು ಅವ್ರಿಗೇನು ಬೇರೆ ಇದಿರಲಿಲ್ಲ, ಎಂಥ ಚಟ ಇರಲಿಲ್ಲ. ದುಶ್ಚಟ ಬಹುಶಃ ನಮ್ಮದು ಮೇಯ್ನ್ ಇದು ಅಂದರೆ ದುಶ್ಚಟ. ಸಾಯಂಕಾಲ ಕೂಡ ಹೋಗ್ತೀವಲ್ಲ, ಅದೇ ಅದೇ ಕಷ್ಟ ಕೊಟ್ಟದ್ದು ನಮಗೀಗ. ಈಗ ದಿವಸಲ್ಲೂ ನೀವು ಹೇಳಿದ್ರಿ ಈ ಬೇರೆ ಬೇರೆ ಬೆಳೆಗಳನ್ನ ಏನ್ ಬೆಳೆಯನ್ನೆಲ್ಲ ಬೆಳೆಸ್ತಾ ಇದ್ರು ಅವರು? ಅವರು ಫಸ್ಟ್ ತರಕಾರಿ ಅಂತೂ ಮೇನ್ ಬೆಳೆಸ್ತಾ ಇದ್ರು, ತರಕಾರಿ ಎಲ್ಲದಕ್ಕೂ ಬೇಕಾಗ್ತದೆ. ಆಮೇಲೆ ಭತ್ತ, ನಿಮ್ಗೆ ಬೇಕಾದಷ್ಟು ಭತ್ತ ಬೆಳೆಸ್ಕೊಂಡ್ರೆ ಇಡೀ ವರ್ಷಕ್ಕೆ ನಿಮ್ಗೆ ಬೇರೆ ಖರ್ಚಿಲ್ಲ, ಬೇರೆ ಖರ್ಚೆಲ್ಲ ಸಣ್ಣ ತಂಬಳಿ ಅದು ಇದೆಲ್ಲ ಮಾಡಿಕೊಂಡು ನಮ್ಮ ಇದರಲ್ಲಿ ಇದೆ, ಅದರಲ್ಲಿ ಆರೋಗ್ಯಕರ ವಸ್ತುಗಳೆಲ್ಲ ಇದೆ, ಔಷಧಿ ವಸ್ತುಗಳಿದ್ದಾವೆ, ಅದನ್ನ ಮಾಡ್ಕೊಂಬಿಟ್ರೆ ನಿಮಗೆ ಮತ್ತೆ ಭತ್ತ ಬೆಳೆದು ಅದು ಆಗ ಭತ್ತ ಬೆಳೆದಂಥ ಸಮಸ್ಯೆ ಆಗಿತ್ತು. ಅವರು 51 ಇಲ್ಲಿ ಚೇರ್ಕಾಡಿಗೆ ಬಂದದ್ದು. ಆಗ ಭತ್ತ ಬೆಳೆಸಲಿಕ್ಕೆ ಜೋಡು ಬೇಕು, ನೀರು ಬೇಕು, ನೀರು ಸರಿಯಾಗಿ ನಿಲ್ಲಬೇಕು, ಅದನ್ನು ಹಿಡ್ಕೊಳ್ಬೇಕಷ್ಟೇ, ಮಳೆ ಆಧಾರದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಆಗ ಪಂಪ್ ಸೆಟ್ ಗಿಂಪ್ ಸೆಟ್ ಎಲ್ಲ ಎಲ್ಲರಿಂದ ಸಾಧ್ಯ ಇರಲಿಲ್ಲ, ನೀರು ಸಿಗ್ತಿರಲಿಲ್ಲ ಸರ್. ಈಗಿನ ಹಾಗೆ ನೀರು ಅದು ಮಳೆ ನೀವು ಹೇಳಿದಾಗೆ ಬರೋದಿಲ್ಲ, ಅದು ಅದು ಬಂದಾಗ ನೀವು ಹಿಡಿದಿಟ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು. ಅವರು ನೀರಿನ ವ್ಯವಸ್ಥೆಗೆ ಬಾವಿ ಇತ್ತು ಇಲ್ಲ, ಈಗ ಮಳೆಗಾಲ ಬಂದಿರಿ, ನೀರಿನ ವ್ಯವಸ್ಥೆಗೆ ಬೇರೆ ಏನಿಲ್ಲ, ಮಳೆಗಾಲದಲ್ಲಿ ಬಂದ ನೀರನ್ನು ನಾವು ಹೇಗೆ ಮಾಡ್ಬೋದು ಅಂತ ಅವ್ರದ್ದು ಅದೇ ಚಿಂತನೆಯಲ್ಲಿದ್ದರು ಅವರು. ಸೊ ಮಳೆಗಾಲ ಬಂದಾಗ ಅದಕ್ಕೆ ಸರಿಯಾಗಿ ಈಗ ಮೇಯಲ್ಲಿ ಯಾವ್ದು ಬರ್ತಾರೆ, ಎಷ್ಟು ಬರ್ತದೆ, ಜೂನಲ್ಲಿ ಎಷ್ಟು ಬರ್ತದೆ, ಜುಲೈಲಿ ಎಷ್ಟು ಬರ್ತದೆ, ಅದೆಲ್ಲ ಲೆಕ್ಕ ಹಾಕಿ ಅದೇ ಥರ ಬರ್ತದೆ ಅದು ಮಳೆ ಸಾಮಾನ್ಯವಾಗಿ. ಸೊ ಅವರು ಅದಕ್ಕೆ ಸರಿಯಾದ ಒಂದು ನೆಲ್ಲು ಕುಟ್ಟಿಕಾಯಮೆ ಅಂತ ಒಂದು ನೆಲ್ಲಿದೆ, ಅದು 2-3 ಬರ್ತದೆ, ಅದನ್ನು ಸಣ್ಣ ಗಿಡ ಅದು, ನೀರು ಜಾಸ್ತಿ ಬೇಡ ಅದಕ್ಕೆ. ಆಮೇಲೆ ಇವರದ್ದೇ ಒಂದು ಮೆಥಡ್, ಅದು ಆ್ಯಕ್ಚುಲಿ ಆ ಮೆಥಡ್ ಈಗಲೂ ಪ್ರಸ್ತುತ ಅದು, ಅವರು ಏರಿ ನೆಟ್ಟಿ ಅಂತ. ಏರಿ ನೆಟ್ಟಿ ಅಂದರೆ ಏರಿ ಮೆಣಸು ನೀವು ನೆಡ್ತಿರಲ್ಲ ಹಾಗೆ ಏರಿ ಮಾಡೋದು, ಅದಕ್ಕೆ ಫಸ್ಟಿಗೆ ಹೊಂಡ ತೆಗೆಯೋದು, ಅದರಲ್ಲಿ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ನೆಡೋದು, ಅದಕ್ಕೆ 1-15 ಕೂಡ ಒಂದಷ್ಟು ಮಣ್ಣು ಮಕ್ಕಿ ಹಾಕೋದು, ಅದು ಸ್ಟ್ರೈಟ್ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು, ಅದು ಅದನ್ನು ಮಗ್ಚಿ ಹಾಕೋದು, ಮತ್ತೊಂದು 15-20 ದಿವಸದಲ್ಲಿ ಮತ್ತೆ ಪುನಃ ಬುಡಕ್ಕೆ ಗೊಬ್ಬರ ಅದೆಲ್ಲ ಹಾಕೋದು. ಆಮೇಲೆ ಈ ಕಡೆ ಪ್ಲೇನ್ ಜಾಗ ಉಂಟಲ್ಲ, ಅದರದ್ದು ಮಣ್ಣೊಂದು ಸ್ವಲ್ಪ ತೆಗೆದು ಬುಡಕ್ಕೆ ಹಾಕೋದು. ಸೊ ಈಗ ನೀವು ನಟ್ಟ ಜಾಗ ಹಂಡ ಇತ್ತು ಫಸ್ಟ್, ಇದು ಮಾಡುವಾಗ ನಿಮಗೆ ಅದು ಪ್ಲೇನ್ ಆಯಿತು, ಎಲ್ಲ ಎಲ್ಲ ಒಂದೇ ಆಯಿತು. ನೆಕ್ಸ್ಟ್ ಇದರಲ್ಲಿ ಆ ಪ್ಲೇನ್ ಜಾಗಿನೈತೆ ಅದು ಬುಡಕ್ಕೆ ಮಣ್ಣು ಬಿದ್ದು ಇದು ಏರಿ ಆಯಿತು, ಇದು ಹೊಂಡ ಆಯಿತು. ಸೊ ಅದು 3-4 ಸಲ ಗೊಬ್ಬರ ಎಲ್ಲ ಹಾಕಿ ಮಾಡುವಾಗ ಹಾಗೆ ಆಗ್ತದೆ. ಆಮೇಲೆ ಆ ಹೊಂಡದಲ್ಲಿ ಮುಂದಿನ ವರ್ಷ ನೋಡುದು, ಅದು ಬೇರೆ ಹೊಂಡ ತೆಗಿಲಿಕ್ಕಿಲ್ಲ, ಒಂದು ವರ್ಷ ನೀವು ಅದನ್ನು ಮಾಡ್ಕೊಂಡ್ಬಿಟ್ರೆ. ಸೊ ಪ್ರತಿ ವರ್ಷ ಹಾಗೆ ನೆಕ್ಸ್ಟ್ ಇಯರ್ ಇಲ್ಲಿಂದ ಮಣ್ಣಾಚೆ ಆಚೆ. ಸೊ ಅದು ಮತ್ತೆ ಬುಡಕ್ಕೆ ಸಿಗ್ತಿತ್ತು ಅಂತದ್ದು ಆಹಾರ ಎಲ್ಲ ಸಿಗ್ತಾ ಇತ್ತು, ಮತ್ತೆ ಅವ್ರದ್ದು ಹಟ್ಟಿ ಗೊಬ್ಬರ ಬೂದಿ ಅಷ್ಟೇ, ಮತ್ತೆ ಅಂತ ಇಲ್ಲ ಅವ್ರದ್ದು, ಸಗಣಿ ಮತ್ತೆ ಬೂದಿ, ಮತ್ತೇನು ಹಾಕ್ತಿರ್ಲಿಲ್ಲ ಅವರು. ಮತ್ತೆ ಈ ಸೋಡೆಲ್ಲ ಬಂದದ್ದು ಆಮೇಲೆ ಅವರ ಇದ್ರ ಮೇಲೆ ಬಂದು, ಬಟ್ ಅವ್ರು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನ. ಸೊ ಅದರಲ್ಲೇ ಅವರು ಕೊಯ್ಲಿಗೆ ಎಕರೆಗ 60 ಭತ್ತ, ಅದು ಹೈಯೆಸ್ಟ್ ಅವಾಗ, ನಿಮ್ಮ ನೀರಿನ ಜಾಗದಲ್ಲಿ ಕೂಡ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, 60 ಭತ್ತ ಬೆಳೆದಾರ ಅವರು. ಅದು ಭಾರಿ ಪ್ರಚಾರ ಇದೆ ಸರ್ ಆ್ಯಕ್ಚುಲಿ. ಅದು ಅವ್ರ ಪ್ರಚಾರ ಅಂದರೆ ನಿಮ್ಮ ಇವರು ಮಿನಿಸ್ಟ್ರು ಅವರು ಇವರೆಲ್ಲ ಬಂದು ವಿಸಿಟ್ ಮಾಡೋದು, ನಮಗೆ ಒಂಥರ ಸಣ್ಣ ಅವಾಗ, ಹೌದು ನಮಗೊಂಥರ ಥ್ರಿಲ್ ಅದು, ಜೀಪ್ ಬಂತು, ಅದು ಬಂತು, ಕಾರ್ ಬಂತು, ಅಲ್ಲ ಅಷ್ಟು ಅಷ್ಟು ಸಣ್ಣ ಇದರಲ್ಲೇ ಮಾಡ್ಲಿಕ್ಕೆ ಆಗತ್ತೆ ಅಂತ. ಬಟ್ ಈಗ ನನಗನ್ಸ್ತದೆ ಈಗ ನಿಮ್ಮ ಈ ರಾಕ್ಷಸ ಯಂತ್ರಗಳೆಲ್ಲ ಬಂದ್ರ ಮೇಲೆ ಯಾರಿಗೂ ಬ್ಯಾಡ್ ಆಗಿದೆ. ಈಗ ಒಂದು ಬೇಲಿ ಹಾಕ್ಬೇಕಾದ್ರೆ ಒಂದು ಬಂತು, ಒಂದು ಗಂಟೆಯಲ್ಲಿ ಬೇಲಿ ಮಾಡ್ತಾ ಹೋಯ್ತು. ಆಗ ಜನರೇ ದುಡಿಬೇಕಾಗಿತ್ತು, ಅಲ್ಲಿ ಮನೆಯವರೇ ದಿನ ಸಂಸ್ವಲ್ಪ ಮಾಡಿ ಬೇಲಿ ಮಾಡಬೇಕಾಗಿತ್ತು. ಇದು ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತಿಲ್ಲ, ಬಟ್ ಆಗ ಬದುಕಿದ್ದು ಅದು ಯಾವಾಗಲೂ ಪ್ರೊಸೆಸ್ ಸರ್. ಸರಿ, ಹಾಗೆ ಬರ್ಬೇಕು ನಾವು ಆಕ್ಚುಲಿ. ನೀವು ತರಕಾರಿಯನ್ನು ಕೂಡ ಬೆಳೆಸ್ತಾ ಇದ್ರಿ, ಏನೆಲ್ಲ ಬೆಳೆಸ್ತಾ ಇದ್ರಿ ತರಕಾರಿ? ಎಲ್ಲ ತರಕಾರಿ ಬೆಳೆಸ್ತೀವಿ ಸರ್, ಬೆಂಡೆ, ಬದನೆ, ಬಸಳೆ, ಆಮೇಲೆ ಹರುವೆ. ಹರುವೆ 21 ಆಗುತ್ತೆ ಸರ್, ಅದು ಭಾಳ ನಿಮಗೆ ಇದರಲ್ಲಿ ಪೂರೈಸೋದಿಲ್ಲ ಹಾಗೆ ಹೇಗೆ ಅಂತ, 21 ನಿಮಗೆ ಹರುವೆ ಬರ್ತದೆ ಸರ್. ಸರಿ, ಹಾಗೆ ತಿಂಗಳಲ್ಲಿ ಬರೋ ಇದಿದೆ, ವರ್ಷದಲ್ಲಿ ಬರೋ ತರಕಾರಿಗಳೆಲ್ಲ ಇದೆ. ನಿಮ್ಮ ಮಣ್ಣಲ್ಲಿ ನಿಮಗೆ ಆ ಒಂದು ಐಡಿಯಾ ಬಂತು ಅಂದರೆ ಏನು ಬೇಕಾದ್ರೆ ಬೆಳಿಬೋದು ಸರ್. ಇಲ್ಲಿ ಊರಲ್ಲಿ ಬೆಳೆಸೋ ತರಕಾರಿ ಮಾತ್ರವಾ ಅಥವಾ ಬೇರೆ ಕಡೆಯ ತರಕಾರಿ? ಇಲ್ಲ ಸರ್, ನಾವು ಅವರು ಬೇರೆ ಕಡೆ ಹೋಗಲೇ ಇಲ್ಲ, ಅವರು ನಮ್ಮ ಊರಲ್ಲಿ ನಮ್ಮ ಪರಿಸರದಲ್ಲಿ ಬೆಳೆಯುವಂಥದ್ದು ಮಾತ್ರ. ಅದೇ ಪ್ರಸ್ತುತ ಸರ್ ನಮಗೆ ಬೆಳೆ ದೂರದ ಫಾರಿನ್ ಎಲ್ಲ ಬಂದ್ರೆ ಈಗ ಬರ್ತಲ್ಲ, ಅದ್ರಲ್ಲಿ ಬೇಕಾಗಿಲ್ಲ ಸರ್ ನಮಗೆ, ಅದು ಫಾರಿನ್ ಫ್ರೂಟ್ ಅದು. ಈಗ ನಮ್ಮ ಸುತ್ತಮುತ್ತಲು ಇರುವ ಗಿಡಗಳಲ್ಲಿ ಬೇಕಷ್ಟಿದೆ ಸರ್ ನಿಮಗೆ. ಹಣ್ಣು ಬೇಕಿದ್ರೆ ಕುಂಟಾಲ್ ಹಣ್ಣಿದೆ, ಆಮೇಲೆ ನೇರಳೆ ಇದೆ, ಪನ್ನೇರಳೆ ಇದೆ, ಬೇಕಷ್ಟು. ಗೇರು ಇದು ನಿಮ್ಮ ವಿಟಮಿನ್ ಸಿಯಲ್ಲಿ ಅಷ್ಟು ಶ್ರೇಷ್ಠ ಅದು, ಗೇರಿನ ರಸ, ಗೇರಿನ ಹಣ್ಣು ತಿನ್ನೋದು ಅದೆಲ್ಲ. ಈಗ ಈಗ ಮಂಗಗಳೆಲ್ಲ ಈಗಲೂ ಕೂಡ ಎಷ್ಟು ಚೆನ್ನಾಗಿ ಬರ್ತದೆ, ಅವು ತಿನ್ನೋದಂತ ಇಲ್ಲ, ಅವಕ್ಕೆಂದ್ರೆ ಯಾರು ರೆಡಿ ಮೇಡಿ ಮಾಡಿ ಕೊಡ್ತಾರ, ಏನು ಮಾಡೋದಿಲ್ಲ, ನ್ಯಾಚುರಲ್ ಆಗಿದ್ದು ತಿನ್ನೋದು. ನೀವು ಹಣ್ಣುಗಳು ಗಿಡಗಳನ್ನು ಕೂಡ ಬೆಳೆಸಿದ್ರ ಹೇಗೆ? ಹೌದು, ಹಣ್ಣುಗಳು ಸ್ವಲ್ಪ ಮನೆ ಖರ್ಚಿಗಷ್ಟೇ, ಸೇಲ್ ಮಾಡಲಿಕ್ಕೆ ಆವಾಗ ಈ ಇದಕ್ಕೆಲ್ಲ ಕ್ರಯ ಕಮ್ಮಿ ಇತ್ತು ಸರ್, ನಿಮಗೆ ಅವೆಲ್ಲ ಬೆಳೆಸಿದರೆ ಪೂರೈಸೋದಿಲ್ಲ, ಅದಕ್ಕೆ ನಮಗೆ ಈ ಮೆಣಸು ಗಿಣಸು ಇಂಥದೆಲ್ಲ ಸ್ವಲ್ಪ ಕಮರ್ಷಿಯಲ್ ಅದು ಸ್ವಲ್ಪ ಬೆಳೆಸ್ತಾ ಇದ್ರು, ಗುಂಬಳಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಆಮೇಲೆ ಇಂಥದ್ದೆಲ್ಲ ತುಂಬ ರೇಟ್ ಇತ್ತು. ಬದನೆಕಾಯಿ ಬೆಳೆಸ್ತಿದ್ರು ಅಂದರೆ ನಮ್ಮ ಮನೆಗೆ ಒಂದು ತಗೊಂಡೋಗ್ತಿದ್ರು ಬದನೆಕಾಯಿ, ಇವರ ಬದನೆಕಾಯಿ ಭಾರಿ ಟೇಸ್ಟ್ ಇದೆ ಅಂತ ಅಂದರೆ ಅದು ಗುಡ್ಡೆ ಮಣ್ಣಲ್ಲಿ ಬೆಳೆಸಿದ್ದು, ಅದಕ್ಕೆ ಏನು ರಾಸಾಯನಿಕ ಹಾಕಿರ್ತಿರಲಿಲ್ಲ, ಅವರಿಗೆ ಭಾರಿ ಇದು ಅಕ್ಕಪಕ್ಕದವ್ರು ಕೂಡ ಅವ್ರು ಬೆಳೆಸೋದಿಲ್ಲ, ಇಲ್ಲಿಂದ ಬಂದು ತಗೊಂಡೋಗ್ತಾ ಇದ್ರು. ಅಷ್ಟು ಕೂಡ ಇದೆ, ಅದು ಕೂಡ ಇದೇ ಥರ. ಅದಕ್ಕೂ ನೀರಾವರಿ, ಅದಕ್ಕೂ ನೀರಾವರಿ ಇಲ್ಲ, ಅದು ಮಳೆ ಬಿಟ್ಟರೆ ಮೇಲೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಬರ್ತದೆ. ಅದು ಈ ಗುಂಬಳಕಾಯಿ ಎಲ್ಲ ನಿಮಗೆ ಯಾವಾಗಲೂ ಇದಾಗ್ತದೆ, ಸ್ವಲ್ಪ ಫಸೆ ಇದ್ರೆ ಸಾಕದಕ್ಕೆ. ಆಮೇಲೆ ರಾಗಿ ಬೆಳೆದಿದ್ರು, ರಾಗಿ ಕೂಡ. ಹಾಂ, ಅದೆಲ್ಲ ಅವ್ರ ಸಾಹಸ ಭಾಳ ಹೆಸರು. ಹಾಗೆ ರಾಗಿ ಕೂಡ ಬೆಳೆಸ್ತಾ ಇದ್ರು, ರಾಗಿ ಬೆಳೆಸ್ತಾ ಇದ್ರು, ಜೋಳ ಬೆಳೆಸ್ತಾ ಇದ್ರು. ಅದನ್ನು ನೀವು ಮನೆಯಲ್ಲಿ ಕೂಡ ಉಪಯೋಗಿಸ್ತಾ ಇದ್ರ? ರಾಗಿ ಮನೆಯಲ್ಲಿ ಸರ್, ಜೋಳ ಅಷ್ಟು ನಮಗೆ ಇದಾಗಿಲ್ಲ, ಸೆಟ್ ಆಗಿಲ್ಲ. ಅದು ರಾಗಿ ಅದು ಕಡ್ದು ದೋಸೆ ರೊಟ್ಟಿ ಎಲ್ಲ ಮಾಡ್ಲಿಕ್ಕಾಗ್ತದೆ ಸರ್. ಹೌದು, ಭಾರಿ ಒಳ್ಳೇದು ಮತ್ತೆ ತುಂಬ ಪೌಷ್ಟಿಕ. ಅಂದ್ರೆ ಮುಖ್ಯವಾಗಿ ಈಗ 1 ಎಕರೆ ಜಾಗ ಇದ್ರೂ ಕೂಡ ಸಾಕು ಅಂತ. ಈಗಲೂ ಕೂಡ ನಮ್ಮಲ್ಲಿ 40 ಸೆಂಟ್ಸ್ ಜಾಗಲ್ಲಿ ಒಬ್ರು ಅವರು ವರ್ಷಕ್ಕೆ 2 ಲಕ್ಷ ರೂಪಾಯಿ ಉತ್ಪತ್ತಿ ಮಾಡ್ತಾರೆ ತರಕಾರಿಯಲ್ಲಿ. ಅಲ್ಲ, ಅದುಂಟು, ಈಗಲೂ ಮಾಡಿದ್ರೆ ಆಗ್ತದೆ. ಹಾಗೆ ನಮಗೆ ಬೇಡ ಈಗ ಅಷ್ಟೇ, ಅದು ಬೆಳಿಗ್ಗೆ ಎದ್ದುಕೊಂಡು ಇದು ತಾಪಿ ಗೀಪಿ ಎಲ್ಲ ಹಿಡ್ಕೊಂಡು ಹೋದ್ರೆ 800 ರೂಪಾಯಿ ಸಿಕ್ಕು ಕೊಡ್ತಾರೆ, ಸಾಕು ಅನ್ಸ ನಮಗೆ. ಆದರೆ ಇಷ್ಟು ಕಡಿಮೆ ಜಾಗದಲ್ಲೂ ಕೂಡ ನಾವು ಸುಲಭವಾಗಿ ಈಗಲೂ ಆಗ್ತದೆ ಸರ್, 2 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಸಾಕು ಸರ್. ಸರಿ, ಭಾಳ ಏನು ಬೇಕಾಗಿಲ್ಲ ನಮಗೆ. ಈಗ ರಾಸಾಯನಿಕಗಳನ್ನ ಬಳಸುದನ್ನ ಮೊದಲಿಂದಲೂ ಕೂಡ ನಿಮ್ಮ ತಂದೆಯವರು ಅಷ್ಟು ಎನ್ಕರೇಜ್ ಮಾಡ್ತಿರಲಿಲ್ಲ, ಅದು ಬೇಡ ನಮಗೆ ಅಂತ. ಅಂದ್ರೆ ದುಡ್ಡು ಕೊಡ್ಬೇಕಲ್ಲ ಸರ್, ದುಡ್ಡು ವೇಸ್ಟ್ ಆಗುತ್ತಲ್ಲ, ಅದು ಪ್ರಮುಖ. ಆದ್ರೆ ಹೌದು, ಮತ್ತೆ ಮಣ್ಣಿಗೂ ಕೂಡ, ಮಣ್ಣಿಗಂತೂ ಅದು ವಿಷಯವೇ, ಅದು ಹಾನಿ ಹಾನಿ, ಅದು ಹಾನಿ ಮಾಡಿದಷ್ಟು ಬೇರೆ ಯಾವುದು ಹಾನಿ ಮಾಡಲಿಲ್ಲ. ಈಗ ನಿಮ್ಮ ಗೊಬ್ಬರ ಗಿಬ್ಬರ ದರ್ಗೆಲ್ಲ ಹಾಕಿದ್ರೆ ನ್ಯಾಚುರಲ್ ಸರ್, ಸಾವಯವ ನಮ್ಗೆ ಯಾಕೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಅದು, ಅದ್ರಿಂದ ನಮ್ಗೆ ಏನು ಹಾನಿ ಇಲ್ಲ, ಮತ್ತೆ ನಿಮ್ಗೆ ಕಾಯಿಲೆ ಬರೋದಿಲ್ಲ. ಈಗ ರಾಸಾಯನಿಕ ಇದರಿಂದಾಗಿ ಕಾಯಿಲೆ ಎಷ್ಟು ಬರ್ತದೆ ಅಂತ, ಗುಣ ಆಗದ ಕಾಯಿಲೆಗಳು. ಹೌದು, ಈಗ ಕ್ಯಾನ್ಸರ್ ಬರಲಿಕ್ಕೆ ಮೇನ್ ರೀಸನ್ ಇದೆ, ನಮ್ಮ ಆಹಾರ ಪದ್ಧತಿ ಮತ್ತೆ ಔಷಧ. ಅದರ ಜೊತೆಗೆ ನಾವು ಈ ಬೇರೆ ಬೇರೆ ಅದರಲ್ಲಿ ಬರುವ ಕೀಟ ರೋಗಗಳಿಗೆ ಬೇಕಾಗಿ, ಹಾ ಅದು ಬೇರೆ, ರಾಸಾಯನಿಕ ಅಂತಂದ್ರೆ ಕೀಟನಾಶಕಗಳು, ಅದು ದೊಡ್ಡ ಇನ್ನೊಂದು ಸಮಸ್ಯೆ. ಅದು ಕೀಟನಾಶಕಕ್ಕೆ ನಮ್ಮ ಹತ್ರ ಎಲ್ಲ ಇತ್ತು ಸರ್, ಅದೇ ಅದು ಲೋಕಲ್ ಇದೆ, ಸ್ವಲ್ಪ ಬಿಸಿ ಬೂದಿ, ಸ್ವಲ್ಪ ಕೆಲವು ಬೂದಿಯಲ್ಲಿ, ಕೆಲವು ಸಲ ರಾಸಾಯನಿಕ ಅಷ್ಟೇ ಪವರ್ಫುಲ್ ಇರುವ ಇದು ಕೈಬೇವಿನೆಣ್ಣೆ, ಇದನ್ನೆಲ್ಲ ಯೂಸ್ ಮಾಡಿ ಕೀಟ ನಾಶ ಆಗ್ತದೆ. ಮತ್ತೆ ನಮ್ಮ ತಂದೆದು ಸಣ್ಣ ಕೀಟ ಇತ್ತು ಅಂದ್ರೆ ಅದನ್ನು ಕೈಯಲ್ಲೇ ನಾಶ ಮಾಡ್ತಿದ್ರು ಸರ್, ತೆಗೆದು, ಹಾ ಕೈಯಲ್ಲಿ ತೆಗೆದು ನಾಶ ಮಾಡಿಬಿಡ್ತಿದ್ರು. ಮತ್ತೆ ಬರ್ಲಿಕ್ಕೆ ಮತ್ತೊಂದು ಸೀಸನ್ ಬರ್ಬೇಕು ಅವಕ್ಕೆ. ಸೊ ಬಟ್ ಅದು ದೊಡ್ಡ ದೊಡ್ಡ ಹೊಲದಲ್ಲಿ ಕಷ್ಟ ಅದು, ಬಟ್ ಸಣ್ಣ 1 ಎಕರೆ 2 ಎಕರೆ ಇದ್ದವರು ಹಾಗೆ ಮ್ಯಾನೇಜ್ ಮಾಡ್ಬೋದು ಸರ್. ಅದರಿಂದ ಕೀಟಗಳ ಬಗ್ಗೆ ಕೂಡ ಈ ತರದ ನ್ಯಾಚುರಲ್ ಆಗಿ ಸಾವಯವ ರೀತಿಯಲ್ಲಿ ಅದನ್ನು. ಹೌದು ಹೌದು, ಅಲ್ಲ ನಿಮ್ಗೆ ಕೈಬೇವಿನೆಣ್ಣೆ ಬಹಳಷ್ಟು ಕೀಟಗಳಿಗೆ ಅದು ಕೊಲ್ತದೆ, ಉತ್ಪತ್ತಿ ಆಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಅವರು ಗಾಂಧಿ ಜೀವನವನ್ನ ಕೂಡ ಗಾಂಧಿ ಅವರಿಗೆ ಅತ್ಯಂತ ಪ್ರಿಯ ವ್ಯಕ್ತಿ ಅಂದ್ರೆ, ಈಗಿನವರಿಗೆ ಈಗ ಗಾಂಧಿ ಹೇಳಿದ್ರೆ ಹೊಡೆದಿಕ್ ಬರ್ತಾರೆ ಬೇರೆ ವಿಷಯ. ಅವರು ಅವರು ಹೇಳಿದ್ದನ್ನ ಅಕ್ಷರಶ ಪಾಲಿಸಿದ್ದು ಇವ್ರ ಅನ್ಸುತ್ತೆ, ಮತ್ತೆ ಮತ್ತೆಯವರು ತಂದೆಯವರು ಬೇರೆ ಯಾರಿಂದ ಆಗಿಲ್ಲ ಅಷ್ಟು. ಮತ್ತೆ ಅದರಲ್ಲಿ ಅವರು ದುಃಖನೂ ಪಡಲಿಲ್ಲ, ಸುಖವೇ ಪಟ್ಟಿದ್ದಾರೆ ಅವರು. ಎಲ್ಲ ಇದು ಗಾಂಧಿ ಸರಿ ಅಂತ ಯಾರು ಹೇಳಲಿಕ್ಕೆ ನನಗೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಗಾಂಧಿಯ ಒಂದು ಆ ತತ್ವ, ಸತ್ಯ ಅಹಿಂಸೆ ಯಾರು ಬಿಕ್ರೆ ಮಾಡ್ಬೋದು ಸರ್. ನಾವು ಅದಕ್ಕೆ ಗಾಂಧಿಯನ್ನೇ ಆದರ್ಶ ಆಗಿ ಇಟ್ಕೊಂಡಲ್ಲ, ನಮ್ಮ ಬ್ಲಡ್ಡಲ್ಲೇ ಇದೆ ಅದು. ಸತ್ಯ ಅಹಿಂಸೆ ನಾವು ಪಾಲಿಸಿದರೆ ಸಾಕು ಸರ್. ಅವ್ರು ಗಾಂಧಿ ಸಿಂಪಲ್ ಆಯ್ತು ಸರ್ ನಮಗೆ, ನಾವು ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಿಂಪಲ್ ಲೀಲಿಯ ಸಿಂಪಲ್ ಲೈಫ್, ಆಮೇಲೆ ಇದು ನ್ಯಾಚುರಲ್ ಆಹಾರ, ಅದು ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಡ್ತಾರೆ. ಹಾಗಿದ್ರೆ ಅವರು ಔಷಧಿಯನ್ನೆಲ್ಲ ಹೆಚ್ಚು ತಗೊಳ್ತಿರ್ಲಿಲ್ಲ? ಔಷಧಿ ತಗೊಳ್ತಿರ್ಲಿಲ್ಲ ಸರ್, ಹೋಗ್ತಿರು ಡಾಕ್ಟರ್ ಹತ್ರ, ತುಂಬ ಜ್ವರ ಗಿರ ಬಂದಾಗ ಒಂದು ಡೋಸ್ ತಗೊಳ್ತಿದ್ರು ಅಷ್ಟೇ. ಈಗಿನ ಹಾಗೆ ಮಾತ್ರೆ ಅದು ಇದು ಅಲ್ಲಿ ಅದಕ್ಕೆ ತಕ್ಕ ಡಾಕ್ಟರ್ ಇದ್ರು, ಪಂಡಿತರೇ ಇದ್ರು, ಅವರೇ ಕೊಡ್ತಿದ್ರು. ಆ ಇದರಲ್ಲೂ ಸುಮಾರು ಕಾಯಿಲೆ ಗುಣ ಆಗ್ತಾರೆ. ಆಕ್ಚುಲಿ ಇದು ಹಲೋಪಧಾರಣ ಯಾವಾಗ 1800 ಬಂದದ್ದು, ಅದರ ಮೊದಲು ಆಯುರ್ವೇದಲ್ಲೇ ಗುಣ ಆಗ್ತಲ್ಲ ಸರ್, ಆಗ್ತಿತ್ತು ಕ್ವಿಕ್ ಆಗ್ತಲ್ಲ, ಹಾಗೆ ನಮಗೆ ನಂಬಿಕೆ ಹೊರಟೋಯ್ತು, ಹಾಗೆ ಮೂಲೆ ಬಿತ್ತು ಅಷ್ಟೇ. ಒಟ್ಟಾರೆ ಹೇಳುದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಚೆನ್ನಾಗಿ ಇದು ಮಾಡಿ ಬದುಕಲಿಕ್ಕೆ ಸಾಧ್ಯ ಇದೆ ಆದರೆ ನಮ್ಮ ಇದನ್ನು ಬಿಡಬೇಕೆಂಥದ್ದು ದುರಾಸೆ, ಆಸೆಗಿಂತ ದುರಾಸೆ ಬಿಡಬೇಕು ಸರ್. ಈ ದುರಾಸೆ ಒಂದು ಇಲ್ಲ ಅಂದರೆ ನೀವು ಸುಮಾರು ಚಂದಲ್ಲೇ ಬರಲು ಸಾಧ್ಯ ಇದೆ. ಸರ್, ಈಗ ಈ ಆಹಾರವೇ ಔಷಧ ಅಂತ ಹೇಳಿದ್ರೆ ಆಹಾರದಿಂದಲೇ ನಾವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಗೆ? ಖಂಡಿತ, ನಮಗೆ ಹಿಂದಿನವರು ಅಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ನಾವು ಅದನ್ನು ಈಗ ಗಮನ ಹರಿಸೋದೇ ಇಲ್ಲ. ಆಹಾರ ಸಂಭವಿಸ್ತು ರೋಗಶ್ಚಾಹಾರ ಸಂಭವ ಅಂತ ಒಂದೇ ಇದು ಎಂಥದ್ದು ವಾಕ್ಯ. ಅದರಲ್ಲಿ ನೀವು ತಿನ್ನೋ ಆಹಾರ ನಿಮ್ಮ ಆರೋಗ್ಯಕ್ಕೂ ದೇಹದ ಬೆಳವಣಿಗೆಗೂ ಮತ್ತು ಕಾಯಿಲೆಗೂ ಎರಡಕ್ಕೂ ಅದೇ ಕಾರಣ ಅಂತ. ಫುಡ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್, ಫುಡ್ ಇಸ್ ರೆಮಿಡಿ ಫಾರ್ ಆಲ್ ಡಿಸೀಸಸ್ ಅಂತ. ಸೊ ನಿಮಗೆ ಎರಡೂ, ನಾವು ತಿನ್ನೋ ಆಹಾರವೇ, ನೀವು ಕೆಟ್ಟ ಆಹಾರ ಕೊಳಕಟ್ಟ ಆಹಾರ ತಿಂದರೆ ನಿಮಗೆ ಕೂಡಲೇ ಹೊಟ್ಟೆ ಹಾಳಾಗ್ತದೆ, ಪಾಯ್ಖಾನೆಗೆ ಹೋಗಬೇಕಾಗತ್ತೆ. ಪಾಯ್ಖಾನೆ ಗುಣ ಮಾಡಲಿಕ್ಕೆ ಮತ್ತೆ ಡಾಕ್ಟ್ರ್ ಬೇಕು. ಅದು ನಮಗೆ ಈಗ ಮಾವಿನ ಚೊಟ್ಟಿನ ತಂಬಳಿ ಮಾಡೋದು ಇದು ಮಾಡೋದು ಅದು ಯಾವ್ದು ನಮಗೀಗ ಆಗೋದಿಲ್ಲ. ಈಗ ಹೋಗಿ ಮೆಡಿಸಿನ್ ತರಬೇಕು, ಗುಣ ಮಾಡ್ಕೋಬೇಕು. ಅದು ಒಂದು ಸಲಕ್ಕೆ ಓಕೆ, ಆಮೇಲೆ ಮತ್ತೆ ಪುನಃ ನೀವು ಅದೇ ಆಹಾರ ತಿನ್ನೋದು, ಆಮೇಲೆ ಮತ್ತೆ ಪುನಃ ರಿಪೀಟ್ ಆಗೋದು, ಮತ್ತೆ ಪುನಃ ಈ ಸಲ ಒಂದು ಮಾತ್ರೆ ತಗೊಂಡ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಎರಡು ಮಾತ್ರೆ ಬೇಕಾಗುತ್ತೆ. ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಿಂತ ನಾವು ಲಂಘನಂ ಪರಮಂಶದ ಅಂತ, ನೀವೇನಾದ್ರು ಹೊಟ್ಟೆ ಹಾಳಾಯ್ತು ಅಂದರೆ ನೀವು ಉಪವಾಸ ಮಾಡಿ, ಅದು ಒಳ್ಳೇದು. ಒಂದ್ಸಲ ತಿಂಗಳಿಗೆ ಒಂದೆರಡು ಸಲ ಉಪವಾಸ ಮಾಡಬೇಕು, ಅದು ಒಳ್ಳೇದು. ಮತ್ತು ನೇಚರ್ ಇಸ್ ಅವರ್ ಬೆಸ್ಟ್ ಫಿಸಿಷಿಯನ್. ನಾವು ಸುಮ್ಮನೆ ಯಾರೋ ಡಾಕ್ಟ್ರು ದೊಡ್ಡ ಡಾಕ್ಟ್ರು ಅಂತ ಎಲ್ಲಿಂದ ಅಮೇರಿಕದಿಂದ ಬಂದಾರೆ ಹಾಗೆ ಅಂತಲ್ಲ. ನೇಚರ್ ನೀವು ಅಬ್ಸರ್ವ್ ಮಾಡಿ, ನೇಚರ್ನ ಒಟ್ಟಿಗೆ ಬದುಕಿ, ನೇಚರ್ಲಿದ್ದದನ್ನು ಹಾಳು ಮಾಡಬೇಡಿ, ನೇಚರ್ನ ಪ್ರೀತಿ ಮಾಡಿ. ಸೊ ಅದೇ ನಿಮಗೆ ದೊಡ್ಡ ಡಾಕ್ಟ್ರು. ಒಳ್ಳೆಯದು ಆರೂರು ಮಂಜುನಾಥ್ ರಾವ್ ಅವರೇ, ನಿಮ್ಮ ತಂದೆ ಚೇರ್ಕಾಡಿ ರಾಮಚಂದ್ರ ರಾಯರು ಮಾಡಿದಂತಹ ದಾರಿ ಏನಿದೆ ಅದರಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೀರಿ. ಅದೇ ರೀತಿಯಲ್ಲಿ ಒಂದು ಅವರ ಆದರ್ಶಗಳನ್ನು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನೇ ನಾವು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು ಅನ್ನೋದರ ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆರೋಗ್ಯಕರ ಜೀವನ ಶೈಲಿ ಕುರಿತು ಆರೂರು ಮಂಜುನಾಥ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ಈಗ ಕೇಳಿ ಡಾಕ್ಟರ್ ಎಚ್ಎಸ್ ಚೈತನ್ಯ ಅವರಿಂದ ಕೃಷಿ ಮಾಹಿತಿ. ಮೇಲ್ಛಾವಣಿಯಲ್ಲಿ ಮಲ್ಲಿಗೆ ಕೃಷಿ, ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ, ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಲ್ಲಿಗೆ ಕೃಷಿ ಅಂತಕ್ಕಂಥದ್ದು ಭಾಳಷ್ಟು ನಮ್ಮ ಶಂಕರ್ಪುರ ಇನ್ನಂಜೆ ನಮ್ಮ ಕಟ್ಪಾಡಿ ಭಾಗದಲ್ಲಿ ಭಾಳಷ್ಟು ಪ್ರತೀತಿಯಲ್ಲಿದೆ. ಆದರೆ ಅವರಿಗೇನಾಗಿದೆ ಅಂದರೆ ಮನೆ ಹತ್ರ ಜಾಗ ಇಲ್ಲ, ಜಾಗ ಇದ್ದರೂ ಕೂಡ ನೀರು ನಿಲ್ಲುವಂಥ ಜಾಗಗಳಿದೆ. ಆ ನಂತರ ಆ ನೀರು ಇಲ್ಲದೆ ಇರತಕ್ಕಂಥ ಜಾಗ ಇದ್ದರೂ ಕೂಡ ಅದಕ್ಕೆ ಪಕ್ಕದಲ್ಲಿ ತೆಂಗಿನ ಮರ, ಇನ್ನೊಂದು ಬದಿಯಲ್ಲಿ ಗೇರು, ಇನ್ನೊಂದು ಬದಿಯಲ್ಲಿ ಮಾವು, ಈ ರೀತಿ ನೆರಳಿರತಕ್ಕಂಥ ಒಂದು ತೋಟದ ನಮ್ಮದೇ ತೋಟದ ಗಿಡಗಳು ನಮಗೆ ಮಲ್ಲಿಗೆ ಕೃಷಿಗೆ ಬಾಧಕವಾಗಿರ್ತದೆ. ಅದಕ್ಕೆ ಅದನ್ನು ತಪ್ಪಿಸಬೇಕು ಅಂತ ಹೇಳಿದರೆ, ಅಥವಾ ಜಾಗವೇ ಇಲ್ಲ ನನಗೆ, ಮನೆ ಹತ್ರ ಜಾಗವೇ ಇಲ್ಲ, ನಾನು ಸಿಟಿನಲ್ಲಿದ್ದೇನೆ ಆದರೂ ನನಗೆ ಮಲ್ಲಿಗೆ ಕೃಷಿ ಮಾಡಬೇಕಂತ ಆಸಕ್ತಿ ಇದೆ ಅಂತಕ್ಕಂಥವ್ರು, ಖಂಡಿತವಾಗ್ಲೂ ಮೇಲ್ಛಾವಣಿ ಜಾಗ ಇದ್ರೆ, ಬಿಸಿಲು ಬೀಳ್ತಕ್ಕಂಥ ಜಾಗ ಇದ್ರೆ ಮೇಲ್ಛಾವಣಿಯಲ್ಲಿ ಮಲ್ಲಿಗೆ ಕೃಷಿ ಬಹಳಷ್ಟು ಸಂಪದ್ಭರಿತವಾಗಿ ಮಾಡಬಹುದು. ನಮ್ಮಲ್ಲಿ ಅನೇಕ ಜನರು ಇವತ್ತಿನ ದಿವಸ ಯಶೋಗಾಥೆಗಳು ಇವತ್ತಿನ ದಿವಸ ಮಾಡಿ ಅನುಭವ ಪಡ್ಕೊಂಡಿದ್ದಾರೆ, ಒಳ್ಳೆ ಉತ್ತಮವಾದ ಒಂದು ಆದಾಯವನ್ನು ಕೂಡ ಪಡಿತಾ ಇದ್ದಾರೆ. ಇದಕ್ಕೆ ಮಾಡಬೇಕಾದ ವಿಚಾರ ಏನಪ್ಪ ಅಂದ್ರೆ, ಫಸ್ಟು ಒಂದು ಮೊದಲನೇ ಕಂಡೀಷನ್ ಏನಪ್ಪ ಅಂದ್ರೆ, ಮೇಲ್ಛಾವಣಿ ಆರ್ ಸಿ ಸಿ ಆಗಿರಬೇಕು, ಮತ್ತೆ ಲೀಕೇಜ್ ಇರಬಾರದು. ಲೀಕೇಜ್ ಇರತಕ್ಕಂಥದ್ರಲ್ಲಿ ಹೋಗಿ ನೀವು ಮೇಲ್ಛಾವಣಿ ಮೇಲೆ ಏನಾದರೂ ಇದನ್ನ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್, ಇದರಿಂದಲೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಆರ್ ಸಿ ಸಿ ಗಟ್ಟಿ ಇದೆಯಾ, ಲೀಕೇಜ್ ಇಲ್ಲದೆ ಇರತಕ್ಕಂಥದ್ದಿದೆಯಾ ಖಾತ್ರಿ ಮಾಡ್ಕೊಳ್ಳಿ. ಆಮೇಲೆ ಇಡೀ ದಿವಸ ಬಿಸಿಲು ಬೀಳ್ತದ ಆ ಟೆರೇಸ್ಗೆ ಅಂತಕ್ಕಂಥದ್ದು, ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಕುಂಡಗಳನ್ನು ತರಬೇಕು. ಕುಂಡಗಳು ಸಿಮೆಂಟಿಂದು ವೆಯ್ಟ್ ಜಾಸ್ತಿ ಆಗ್ತದೆ, ಅದನ್ನು ಕೂಡ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ತರಬಹುದು ಖಂಡಿತವಾಗ್ಲು, ಅಥವಾ ಮಡಿಕೆದು ಕೂಡ ಮಾಡಬಹುದು, ಮಣ್ಣಿನ ಮಡಿಕೆಯಿಂದ ಕೂಡ ತರಬಹುದು. ಬಟ್ ಅವನ್ನ ಇಡುವಾಗ್ಲೂ ಕೂಡ, ನಿಮ್ಮ ಟೆರೇಸ್ ಮೇಲೆ ಇಡುವಾಗ್ಲೂ ಕೂಡ ಒಂದು ಆರಾಡಿಗೆ ಒಂದು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದ್ರೆ ನಾವು ನೆಲದ ಮೇಲೆ ಆದ್ರೆ 8 ಅಡಿ ಇಡ್ತೇವೆ, ಇದು 6 ಅಡಿಗೆ ಇಟ್ಕೊಳ್ಳಿ. ಹತ್ರ ಆದಾಗ ಪ್ರಾರಂಭದಲ್ಲಿ 6 ಅಡಿಗೆ ಇಟ್ಕೊಂಡದ್ದು, ಮತ್ತೆ ಗಿಡಕ್ಕೆ ದೊಡ್ಡದಂತ ಆದ ನಂತರ ಸ್ವಲ್ಪ ಜಾಗವನ್ನು ವಿಸ್ತರಿಸಿ ಅಗಲಾಗ ಮಾಡ್ಕೊಂಡು ಹೋಗ್ಬೋದು. ನೆಲಕ್ಕೆ ನೇರವಾಗಿ ಸಿಮೆಂಟ್ಗೆ ತಾಗುವಾಗಿ ಇಡಬೇಡಿ, ಬದಲಾಗಿ ಅದರ ಮೇಲೆ ಮೇಲ್ಚಾವಣಿ ಮೇಲೆ ಸಣ್ಣ ಸಣ್ಣ ಕಲ್ಲುಗಳು ಅಂದ್ರೆ ಕಲ್ಲುಗಳನ್ನು ಜಲ್ಲಿ ಕಲ್ಲುಗಳು ಇಟ್ಟು ಅದ್ರ ಮೇಲೆ ನೀವು ಇಟ್ಟರೆ ಅಥವಾ ಇಟ್ಟಿಗೆ ಇಟ್ಟು ಅದ್ರ ಮೇಲೆ ಈ ಒಂದು ಕುಂಡಗಳನ್ನು ಇಟ್ಟಾಗ ಅದು ಖಂಡಿತ ನೇರವಾಗಿ ನಿಮಗೆ ಟೆರೇಸ್ಗೆ ಕಾಂಟ್ಯಾಕ್ಟ್ಗೆ ಬರೋದಿಲ್ಲ, ನೀರು ಕೂಡ ಅದರಲ್ಲಿ ಉಳಿದು ನಿಮಗೆ ಲೀಕೇಜಿಗೆ ಏನು ಕೂಡ ತೊಂದರೆ ಆಗದಾಗೆ ಅನುಕೂಲ ಆಗುತ್ತೆ. ಮತ್ತು ಕುಂಡಗಳನ್ನು ತುಂಬಿಸುವಾಗ ನೀವೇನು ಮಾಡಬೇಕಂದ್ರೆ ಹೆಂಚಿನ ಚೂರುಗಳನ್ನು ಒಟ್ಟು ಮಾಡಿಕೊಳ್ಬೇಕು. ಯಾಕಂದರೆ ನಿಮ್ಮ ಒಂದು ಬದಿಯಲ್ಲಿ ರಂಧ್ರ ಇರ್ತದೆ, ನೀರು ಹೆಚ್ಚಾದ ನೀರು ಹೋಗಲಿಕ್ಕೆ ಒಂದು ರಂಧ್ರ ಮಾಡಿರ್ತೇವೆ, ಆ ರಂಧ್ರಕ್ಕೆ ಮುಚ್ಚಲು ಒಂದು ಹೆಂಚಿನ ಚೂರು ಬೇಕಾಗ್ತದೆ. ಹೆಂಚಿನ ಚೂರು ಇಲ್ಲದಿದ್ರೆ ಜಲ್ಲಿ ಕಲ್ಲು ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡಾದ ನಂತರ ನಿಮಗೆ ಸ್ವಲ್ಪ ಕೆಳಭಾಗದಲ್ಲಿ ಗಟ್ಟಿ ದೊಡ್ಡ ದೊಡ್ಡ ಕಲ್ಲಿನ ಮರಳು ಇದ್ರೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಆ ನಂತರ ಅದರ ಮಣ್ಣಿನ ಮಿಶ್ರಣ ಅಂತ ಮಾಡ್ಕೊಳ್ಬೇಕು, ಅದಕ್ಕೆ ಪಾಟ್ ಮಿಕ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ಪಾಟ್ ಮಿಕ್ಸರ್ ಮಾಡುವಾಗ ಒಂದು ಭಾಗ ಮಣ್ಣು ಒಂದು ಭಾಗ ಅಟ್ಟಿ ಗೊಬ್ಬರ ಅಥವಾ ಎರಡು ಭಾಗ ಮಣ್ಣು ಒಂದು ಭಾಗ ಅಟ್ಟಿ ಗೊಬ್ಬರ ಸ್ವಲ್ಪ ಹೊಯ್ಗೆ, ಕೆಂಪು ಮಣ್ಣು ಸಿಗಲಿಲ್ಲ ಅಂದರೆ ಸ್ವಲ್ಪ ಜಿಗುಟು ಮಣ್ಣು ಥರ ಏನಾದರೂ ಸಣ್ಣ ಸಣ್ಣ ಕಲ್ಲುಗಳು ಇಲ್ಲದಿದ್ದಾಗ ಖಂಡಿತವಾಗ್ಲೂ ಸ್ವಲ್ಪ ಒಂದು ಭಾಗ ಹೊಯ್ಗೆ ಕೂಡ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಕಾಲು ವಾಸಿ ತುಂಬಿಸಿ ಆನಂತರ ಎರಡೆರಡು ಮಲ್ಲಿಗೆ ಗಿಡಗಳನ್ನು ನೆಡುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಒಂದೇ ಗಿಡದಲ್ಲಿ ಏನಾಗುತ್ತಂದ್ರೆ ಸಣ್ಣ ಅದು ಬೆಳೆದು ಕೊಡುವಾಗ ತುಂಬ ಲೇಟ್ ಆಗ್ತದೆ, ಹಾಗಾಗಿ ಗೆಲ್ಲುಗಳು ಬರುವಂಥದ್ದು ಬೇರು ಕೊಟ್ಟು ಮತ್ತೆ ಹೊಸ ಗಿಡಗಳು ಪಕ್ಕದಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಇದರಲ್ಲಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನೆಡುವಾಗಲೇ ಎರಡು ಮೂರು ಗಿಡಗಳ ಅಗಲ ಜಾಸ್ತಿ ಅಗಲ ಇರತಕ್ಕಂಥ ಪಾಟ್ಗಳನ್ನೇ ತಗೊಳ್ಳಿ, ಅದರಲ್ಲಿ ಎರಡರಿಂದ ಮೂರು ಗಿಡಗಳನ್ನು ನೆಟ್ಟರೆ ಒಟ್ಟಿಗೆ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೆಟ್ಟಾದ ಕೂಡಲೇ ಆರು ತಿಂಗಳವರೆಗೂ ಅದರಲ್ಲಿ ಹೂವು ಆಗ್ಲಿಕ್ಕೆ ಬಿಡಬಾರ್ದು. ಹೂವು ಆಗ್ಲಿಕ್ಕೆ ಬಿಟ್ಟರೆ ಏನಾಗ್ತದೆ ಅಂದರೆ ಬೆಳವಣಿಗೆ ಕುಂಠಿತ ಆಗ್ತದೆ, ಗಿಡದ ಏನು ಎಲ್ಲ ಕಡೆಗೆ ಗೆಲ್ಲು ಬರ್ತಕ್ಕಂಥದ್ದು ಮತ್ತೊಂದು ಕಡಿಮೆ ಆಗಿ ಅದರ ಏನು ಬೆಳವಣಿಗೆ ಕೂಡ ಕುಂಠಿತ ಆಗ್ತದೆ. ಈ ನೆಲೆಯಲ್ಲಿ ಆರು ತಿಂಗಳವರೆಗೂ ಅದರ ಹೂವಿನ ಮಗ್ಗುಗಳನ್ನೆಲ್ಲ ಕೂಡ ಕತ್ತರಿಸಿ ಚಿವುಟಿ ತೆಗಿಬೇಕು. ಆ ನಂತರ ಆರು ತಿಂಗಳಾದ ತಕ್ಷಣ ಅದು ಖಂಡಿತ ಬಲಿಷ್ಠವಾಗ್ತದೆ, ಗೆಲ್ಲುಗಳು ಜಾಸ್ತಿ ಅಗಲಕ್ಕೆ ಹೋಗಿರ್ತದೆ, ಕಾಂಡ ಬಲಿಷ್ಠ ಆಗ್ತದೆ, ಹೂವನ್ನು ಒತ್ಕೊಂಡು ನಿಲ್ಲುವಂಥ ಒಂದು ಶಕ್ತಿ ಬರ್ತದೆ, ಆನಂತರ ಬಿಟ್ಕೊಳ್ಬೋದು. ಈ ರೀತಿ ನಮ್ಮ ಗಿಡಗಳನ್ನು ಆರೈಕೆ ಮಾಡಿಕೊಂಡು ಬೆಳೆಸ್ತಾ ಹೋದಾಗೆ ಅದು ಖಂಡಿತವಾಗ್ಲೂ ಗಿಡ ಚೆನ್ನಾಗಿ ಬೆಳೆದ ನಂತರ ಹೂ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇದಕ್ಕೆ ಗೊಬ್ಬರದ ಆರೈಕೆಗಳು ಬಂದಾಗ ನಾವು ಸ್ವಲ್ಪ ಸುಫಲ ಗೊಬ್ಬರವನ್ನು ಕೊಡಬಹುದು. ಎರಡು ಮೂರು ಸಕ್ಕರೆ ಚಮಚದಷ್ಟು ಸಾಧಾರಣ ಅರ್ಧ ಮುಷ್ಟಿ ದೂರದಲ್ಲಿ ಅಂದರೆ ಗಿಡಕ್ಕೆ ನೇರವಾಗಿ ತಾಗೋ ಬದಲು ಒಂದು ಎರಡು ಇಂಚಿನ ಅಷ್ಟು ದೂರದಲ್ಲಿ ಸಣ್ಣ ತೋಡು ಮಾಡಿ ಆ ತೋಡಿಗೆ ಬೆರಳಿಂದಲೇ ಒಂದು ತೋಡು ಮಾಡಿ ಅದಕ್ಕೆ ಹಾಕಿ ಮುಚ್ಚಿ ಬಿಟ್ಟರೆ ಸಾಕಾಗ್ತದೆ. ಈ ರೀತಿ ನಿರ್ವಹಣೆ ಮಾಡೋದ್ರಿಂದ ಗೊಬ್ಬರ ಸಿಕ್ಕದಾಗತ್ತೆ. ಇದರ ಜೊತೆಗೆ ಜೀವಾಣು ಗೊಬ್ಬರಗಳನ್ನು ಕೂಡ ಬಳಸ್ಬೋದು. ಯಾಕಂದರೆ ಜೀವಾಣು ಗೊಬ್ಬರಗಳನ್ನು ಬಳಸೋದ್ರಿಂದಲೂ ಕೂಡ ನಮಗೆ ಮುಂದೆ ಬರ್ತಕ್ಕಂಥ ರೋಗ ರುಜಿನಗಳನ್ನು ಕೂಡ ತಡೆಗಟ್ಟಬಹುದಾಗಿದೆ. ಆರ್ಕೋಮೈಕ್ರೋಬಲ್ ಕನ್ಸರ್ಷಿ ಅಂತಕ್ಕಂಥದ್ದನ್ನ ಲೀಟ್ರಿಗೆ 20 ಗ್ರಾಮ್ನಾಗಿ ಬೆರೆಸಿ ಬುಡಕ್ಕೆ ಎರಚುವುದರಿಂದ ಅದಕ್ಕೆ ಬುಡಕೊಳ್ಳೆ ರೋಗ ಬರ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಅದಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಬೇಕಂತಾಗುವಾಗ ನಾವು ಅಟ್ಟಿ ಗೊಬ್ಬರ ಮಾತ್ರ ಕೊಟ್ಟರೆ ಸಾಕಾಗುವುದಿಲ್ಲ, ಅದಕ್ಕೆ ರಸಾವರಿ ಗೊಬ್ಬರಗಳು ಕೂಡ ಬೇಕಾಗ್ತದೆ. ಮುಖ್ಯವಾಗಿ ಜೀವಾಮೃತ ಮಾಡ್ಕೊಳ್ಳಿ. ನಾವೇನು ಸೆಗಣಿ ಮತ್ತು ಬೆಲ್ಲ ನೀವು ಏನು ಫರ್ಮೆಂಟ್ ಮಾಡಿ ನೀವು ಹಾಕ್ತೀರಿ ಅದ್ರ ಜೊತೆಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕಿ ಅದನ್ನ ಹುಳಿ ಬರೆಸಿ ಆನಂತರ ಅದನ್ನ ಡೈಲ್ಯೂಟ್ ಮಾಡಿ ನೀವು ಖಂಡಿತ ಅದು ಜೀವಾಮೃತ ಏನು ಮಾಡುವಂಥ ವಿಧಾನ ಇದೆ ಅದು ಆ ಪ್ರಕಾರ ಮಾಡಿ ಅದನ್ನ ನೀರು ಮಾಡಿ ದ್ರವರೂಪವಾಗಿ ಬುಡಕ್ಕೆ ಕೊಟ್ಟಾಗ ತುಂಬಾ ಚೆನ್ನಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಆದರೆ ಜೀವಾಮೃತ ಹಾಕುವಾಗ ಯಾವುದೇ ಕಾರಣಕ್ಕೆ ಗಿಡದ ಮೇಲೆ ಹಾಕಬೇಡಿ, ಗಿಡಕ್ಕೆ ತಾಗಿಸಬೇಡಿ, ಖಾಲಿ ಬುಡಕ್ಕೆ ಮಾತ್ರ ಹಾಕಿ. ಈ ರೀತಿ ಮಾಡೋದ್ರಿಂದ ಈಗ ಗಿಡಕ್ಕೆ ತಾಗಿಸಿದ್ರೆ ಏನಾಗ್ತದೆ ಅಂದರೆ ನಿಮಗೆ ನುಸಿ ಕಾಟ ಜಾಸ್ತಿ ಆಗ್ತದೆ, ಆ ನಂತರ ಈ ಪಾಚಿ ಕೂಡ ಬೆಳೀತದೆ, ಗಿಡಗಳ ಮೇಲೆ ಪಾಚಿ ಕೂಡ ಬೆಳೀತದೆ, ಅದನ್ನು ಮಾಡ್ಕೊಳ್ಳಿ. ಆನಂತರ ಈ ಸುಜಲ ಅಂತಕ್ಕಂಥ ಒಂದು ದ್ರವರೂಪದ ಒಂದು ಗೊಬ್ಬರದ ಅಂಶ ಸಿಗುತ್ತೆ, ಅದನ್ನು ಲೀಟ್ರಿಗೆ ಒಂದೇ ಮೇಲಾಗಿ ಬೆರಕೆ ಮಾಡಿ ನೀವು ಸಿಂಪರಣೆ ಕೂಡ ಫೋಲಿಯಾರ್ ಸಿಂಪರಣೆ ಇದೆ ಎಲೆಗಳ ಮುಖಾಂತರ ಸಿಂಪರಣೆ ಮಾಡಿದಾಗ ನೇರವಾಗಿ ಅದಕ್ಕೆ ಗೊಬ್ಬರ ತಗೊಂಡು ಹೂ ಬರಲಿಕ್ಕೆ ಮತ್ತು ಗೆಲ್ಲು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಪುಡಿ ಕೂಡ ಸಿಗ್ತದೆ, 94 ಅಂತಕ್ಕಂಥ ಒಂದು ಪುಡಿ ಕೂಡ ಸಿಗುತ್ತೆ, ಅದನ್ನು ಕೂಡ ಲೀಟ್ರಿಗೆ 1 ಗ್ರಾಮ್ನಾಗೆ ನೀವು ಬೆರಕೆ ಮಾಡಿಕೊಂಡು ಅದನ್ನು ಕೂಡ ಸಿಂಪರಣೆ ಮಾಡಬಹುದು. ಈಗ ಕೀಟಗಳು ಬರ್ತದೆ, ಕೀಟಗಳು ಬರೋದಿಲ್ವಾ ಸರ್ ಅಂತ ಹೇಳಿದ್ರೆ ಖಂಡಿತ ನೆಲದಲ್ಲಿ ಮಾಡ್ತಕ್ಕಂಥ ಕೃಷಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಹಳ ಬಹಳ ಕಡಿಮೆ ಕೀಟಗಳು ಉಪದ್ರ ಕಡಿಮೆ ಇರ್ತದೆ. ಆದಾಗ್ಯೂ ಸ್ವಲ್ಪ ಕೀಟಗಳು ಇದ್ದೇ ಇರ್ತದೆ, ಅದಕ್ಕೆ ಬಿಳಿ ನೊಣ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಬಿಳಿ ನೊಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅಲ್ಲಲ್ಲಿ ಹಳದಿ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಸಿಗುತ್ತೆ ನಿಮಗೆ, ಅಂಟಿನ ರಟ್ಟುಗಳು, ಅದನ್ನು ನೀವು ಸ್ವಲ್ಪ ಒಂದು ಯಾವುದಾದ್ರೂ ಕೋಲಿಗೆ ಕಟ್ಟಿ ಅದನ್ನು ಗಿಡದ ಪಕ್ಕದಲ್ಲಿ ಒಂದು ಗಿಡದ ಹೈಟಿಗೆ ನೀವು ಇಟ್ಟಾಗ ಅದು ಬಂದು ಕೂತ್ಕೊಳ್ಳುವಾಗ ಮತ್ತೆ ವಾಪಸ್ ಮೇಲೆ ಹೇಳಲಿಕ್ಕಾಗೋದಿಲ್ಲ, ರೆಕ್ಕೆಗಳು ಮತ್ತು ಕಾಲುಗಳು ಅಲ್ಲಿಗೆ ಅದು ಇಟ್ಕೊಳ್ತದೆ. ಈ ರೀತಿ 15 ದಿವಸಕ್ಕೊಮ್ಮೆ ಅಥವಾ ಕೀಟಗಳು ಜಾಸ್ತಿ ಬಂದಾಗೆ ಅದನ್ನ ನೀವು ರಟ್ಟಿನ ಬಲೆಗಳನ್ನು ಚೇಂಜ್ ಮಾಡಿಕೊಂಡು ಅಥವಾ ಅದಕ್ಕೆ ಅದೇ ರಟ್ಟಿನ ಇದಕ್ಕೆ ಗ್ರೀಸನ್ನು ಹಚ್ಚಿ ಪುನಃ ಪುನಃ ನಾವು ಅದನ್ನೇ ಕೂಡ ಉಪಯೋಗಿಸ್ಬೋದು. ಈ ರೀತಿ ಮಾಡಿ ಕೀಟಗಳ ಒಂದು ಇದನ್ನು ನಿರ್ವಹಣೆ ಮಾಡ್ಕೋಬಹುದು. ಅದರ ಜೊತೆಗೆ ನಿಂಬಿಸಿಡಿನ್ ಅಂತಕ್ಕಂಥ ಒಂದು 10,000 PPM ಇರತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಇರತಕ್ಕಂಥ ಬೇವಿನ ಎಣ್ಣೆಯನ್ನು ಸಾಧಾರಣ 2 ml 1 L ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಕೀಟಗಳು ಇದರಲ್ಲಿ ಉಪಶಮನ ಆಗ್ತದೆ. ಇಷ್ಟು ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯ ಟೆರೆಸ್ ಮೇಲೆ ಒಳ್ಳೆ ರೀತಿಯ ಉತ್ಪಾದನೆ ತೆಗಿಬಹುದು. ಸಾಧಾರಣ 6 ತಿಂಗಳ ನಂತರ 1 ವರ್ಷ ಆಗುವಾಗ ಖಂಡಿತವಾಗ್ಲೂ 4-5 ಚೆಂಡು ಹೂಗಳು ಖಂಡಿತವಾಗ್ಲೂ ಇದರಲ್ಲಿ ಪಡಿಲಿಕ್ಕೆ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಕೂಡ ನಾವು ಸ್ವ ಉದ್ಯೋಗ ಮನೆಯಲ್ಲೇ ಇದ್ದುಕೊಂಡು ಒಂದು ಮನಸ್ಸಿಗೆ ಶಾಂತಿ, ಒಂದು ದೇಹಕ್ಕೆ ಕೆಲಸ, ಆನಂತರ ಕಿಸೆಗೆ ಆದಾಯ ಇಷ್ಟು ಪಡಿಬಹುದು ಅಂತೇಳಿ ಈ ಮೂಲಕ ತಿಳಿಸಲು ಇಷ್ಟಪಡ್ತೇನೆ. ಇದುವರೆಗೆ ಡಾಕ್ಟರ್ HS ಚೈತನ್ಯ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಕೆಲವು ಉದಾಹರಣೆಗಳು. ಹಳೆ ಅಡಕೆ ಕ್ವಿಂಟಾಲಿಗೆ 32,000-45,000 ರೂಪಾಯಿಗಳು, ಹೊಸ ಅಡಕೆ 32,500-35,500 ರೂಪಾಯಿಗಳು, ಕೋಕಾ 24,500-26,500, ಸ್ಥಳೀಯ ಕೊಬ್ಬರಿ ಮಿಲ್ಲಿಂಗ್ 7,500-10,500, ತೆಂಗಿನಕಾಯಿ 1ನೇ ವರ್ಗ 1,000-20,000, 2ನೇ ವರ್ಗ 18,000-22,000, ಸ್ಥಳೀಯ ಅಕ್ಕಿ 4,350-5,250, ಕಟ್ಟ ಸಾಂಬಾರ್ 3,500-4,100, IR8 3,450-4,250 ರೂಪಾಯಿಗಳು, ಆಮದು ಭತ್ತ 2,100-2,300, ಬೆಲ್ಲ ಆಮದು ಹಳದಿ 4,000-4,800, ಕೆಂಪು ಬೆಲ್ಲ 4,200-4,600, ಕಪ್ಪು ಬೆಲ್ಲ 4,250-4,900, ಮೆಣಸು 19,000-30,000 ರೂಪಾಯಿಗಳು, ಕಾಳುಮೆಣಸು 13,000-63,500, ಬಾಳೆಕಾಯಿ ಮೈಸೂರು 3,500-4,500 ರೂಪಾಯಿಗಳು, ಕದಳಿ 5,500-6,500, ಗಾಳಿ 4,000-5,500, ನೇಂದ್ರಬಾಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿಗಳ ಧಾರಣೆ ಇದೆ. ಕೆಳಗರೆ ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದರ ಇಂದಿನ ಕೆಲವು ಧಾರಣೆಗಳು. ಈಗ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನ ಒಂದೇ ಮುಕುತಿ ಸಾಧನ, ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನ ಒಂದೇ ಮುಕುತಿ ಸಾಧನ. ಶಾರದಾಂಬೆ ಜಯ ಜಗದಂಬೆ, ಶಾರದಾಂಬೆ ಜಗದಂಬೆ ನಿನ್ನನೇ ನಂಬಿದೆ, ನೀರಜಾಕ್ಷಿ ಕರುಣದಿ ಅರಸು ಎನ್ನುತ್ತ ಬೇಡುವೆ. ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ, ಅಮ್ಮ ನಿನ್ನ ಧ್ಯಾನ ಒಂದೇ ಮುಕುತಿ ಸಾಧನ. ಸಾರಸಬಿಯು ಸೇರಿರುವಂತ ಪ್ರೇಮ ದೂರಿಗೆ, ದೂರ ದೂರ ದೂರ ಇರುವ ಬಾಳ ತೀರಕ್ಕೆ ಸಾರಸಬಿಯು ಸೇರಿರುವಂತ ಪ್ರೇಮ ದೂರಿಗೆ, ಸೇರಿ ನಿನ್ನ ನಗುವಿನ ಕೊನಲು ನವ್ಯ ಲೋಕಕ್ಕೆ ದಾರಿ ತೋರು ಭಕುತಗೆ ಸತತ ಹೃದಯನಾಕಕ್ಕೆ ದಾರಿ ತೋರು ಭಕುತಗೆ ಸತತ ಹೃದಯನಾಕಕ್ಕೆ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನ ಮುಂದೆ ಮುಕುತಿ ಸಾಧನ ಮನೆ ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ ಕನಸ ಸ್ವರ್ಗ ನಾಶವಾಗಿ ಹುರಿದು ಹೋಗಲಿ ಮನೆ ಮಡದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ ಕನಸ ಸ್ವರ್ಗ ನಾಶವಾಗಿ ಹುರಿದು ಹೋಗಲಿ ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ ಮನವು ಕರ್ಮ ಫಲವನು ಬಯಸದೆ ನಿನ್ನ ಹಾಡಲಿ ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ ದಿನವು ದಾನ ಧರ್ಮ ಗೈವ ಮನವು ನನ್ನದಾಗಲಿ ಅಮ್ಮ ನಿನ್ನ ನಾಮದಿಂದ